ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಥವಾ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:18. ಆತ್ಮೀಯ ಕೇಳು ಬಾಂಧವರಿಗೆಲ್ಲ ಮಾಲತೇಶನ ನಮಸ್ಕಾರಗಳು. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. बाढ़ खतरनाक हो सकती है. बाढ़ के पानी में प्रवेश ना करें. यदि आपको करना पड़े तो उपयुक्त जूते पहन के करें. पानी की गहराई को जांचने के लिए छड़ी का उपयोग करें. सेवरेज लाइनों, गटर और नालियों से बचकर चलें. गिरे हुए बिजली के खंभों और तारों से दूर रहें. कीटनाशक का प्रयोग करें. अपने आसपास सफाई रखें तथा बीमारियां न फैलने दें. ताजा पका हुआ भोजन या भुने हुए चने, मूंगफली इत्यादि खाएं. केवल उबला या क्लोरीन युक्त पानी पिएं. पलायन से पूर्व बिजली और गैस के कनेक्शन को बंद कर दें. फर्नीचर और अन्य सामान ऊंचे स्थान पर रख दें. नाली और शौचालय की निकासी मार्ग को बंद कर दें. अपनी आपातकालीन किट अपने साथ अवश्य ले जाएं. यदि आप कहीं फंसे हुए हैं तो हेल्पलाइन नंबर पर संपर्क करें. तैयारी में ही समझदारी. ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800120449 ಕರೆ ಮಾಡಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮೊದಲಿಗೆ ಮಲೆನಾಡ ಅಡಿಗೆಗಳು ಈ ಕುರಿತು ಕತ್ತಿನಕೆರೆ ಸೊರಬಾದ ಕೆಪಿ ಪ್ರಜ್ಞಾ ಮತ್ತು ವಿಶಾಲಕ್ಷಮ ಅವರೊಡನೆ ಸಂದರ್ಶನ ಕೇಳೋಣ. ನಮಸ್ಕಾರ ಪ್ರಜ್ಞಾ ಅವರ. ನಮಸ್ಕಾರ. ಪ್ರಜ್ಞಾ ಅವರು ವಿದ್ಯಾಭ್ಯಾಸ ಎಲ್ಲ ಎಷ್ಟಾಗಿದೆ? ನಂದು ಎಂಎ ಎಕನಾಮಿಕ್ಸ್ ಕಂಪ್ಲೀಟ್ ಆಗಿದೆ. ಇವಾಗ ಬಿಎಡ್ ಮಾಡ್ತಾ ಇದ್ದೀನಿ. ಎಲ್ಲಿ ಓದಿದ್ದಿಲ್ಲ? ನಾನು ಎಂಎ ಎಕನಾಮಿಕ್ಸ್ ನ ಕುವೆಂಪು ಯೂನಿವರ್ಸಿಟಿ ಶಂಕರಘಟ್ಟದಲ್ಲಿ ಮುಗಿಸಿದ್ದೀನಿ. ಬಿಎ ಓದಿದ್ದು? ಬಿಎ ಓದಿದ್ದು ಸಾಗರ, ಶ್ರೀಮತಿ ಇಂದಿರಾಗಾಂಧಿ ಫಸ್ಟ್ ಗ್ರೇಡ್ ವುಮೆನ್ಸ್ ಕಾಲೇಜ್. ಆಮೇಲೆ ಕೆಲಸಕ್ಕೆ ಪ್ರಯತ್ನ ಮಾಡಿದ್ರು, ಲೆಕ್ಚರರ್ ಕೆಲಸಕ್ಕೆ? ನಾನು 1 ವರ್ಷ ಪ್ರಾಕ್ಟೀಸಿಗೆ ಹೋಗಿದ್ದೆ, ನಮ್ಮೂರ ಹತ್ರ ಉಳುವಿ ಅಂತ ಇದೆ. ನಂತರ ಇವಾಗ ಬಿಎಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ನೀವು ಇಷ್ಟಪಟ್ಟಿರೋದು ಶಿಕ್ಷಕ ವೃತ್ತಿಯನ್ನ? ಹೌದು. ಎಂಎ ಎಕನಾಮಿಕ್ಸ್ ಅಂದ್ರೆ ಅರ್ಥಶಾಸ್ತ್ರದಲ್ಲಿ ಪದವಿಯನ್ನು ಪಡೆದ್ಮೇಲೆ ಬೇರೆ ಬೇರೆ ಅವಕಾಶಗಳಿವೆ, ಬೇರೆ ಬೇರೆ ಕಂಪನಿಗೆ ಹೋಗ್ಬೋದು. ಬೇರೆ? ಹೌದು, ಅರ್ಥಶಾಸ್ತ್ರವನ್ನು ಓದಿದವರಿಗೆ ಕಂಪನಿಯಲ್ಲಿ ಹೋಗಿ ಕೆಲಸ ಮಾಡ್ಲಿಕ್ಕೂ ಅವಕಾಶವಿದೆ. ನನಗೆ ಉಪನ್ಯಾಸಕ ವೃತ್ತಿ ಇಷ್ಟವಾಗಿರೋ ಕಾರಣದಿಂದ ಅದರಲ್ಲಿ ಮುಂದುವರಿತಿದ್ದೀನಿ. ಕೃಷಿಗೆ ನಮ್ಮ ಸರ್ಕಾರ ಕೊಡ್ತಾ ಇರುವಂತಹ ಯೋಜನೆಯಿಂದಾಗಿ GDP ಇನ್ನಷ್ಟು ಏನಾರೋ ಹೆಚ್ಚಾಗುತ್ತೆ ಅಥವಾ ಇನ್ನೂ ಬೇಕಾ? ನಮ್ಮ ಕೃಷಿ ಮೇಲೆ ಹೂಡಿಕೆ ಇನ್ನು ಬೇಕಾ? ಸರ್ಕಾರದಿಂದ ಸವಲತ್ತುಗಳು ಬೇಕು ಅನ್ಸುತ್ತೆ? ಹೇಗೆ? ಸರ್ಕಾರದಿಂದ ಸವಲತ್ತುಗಳು ಬರ್ತಿದೆ, ಇನ್ನೂ ಅವಶ್ಯಕತೆನು ಇದೆ. ಆದರೆ ರೈತರು ಅದನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳೋ ತುಂಬಾ ಅವಶ್ಯಕತೆ ಇದೆ.

ನಾಲ್ಕನೇ ಕ್ಲಾಸ್ ಓದಿ ಬಿಟ್ಬಿಟ್ರ ಶಾಲೆ ದೂರ ಅಂತಾನ? ಹೇಗೆ ದೂರ ಇತ್ತು, ಕಳಿಸ್ಲಿಲ್ಲ, ಬೇಡ ಹೋಗೋದು ಅಂತ ಬಿಟ್ಬಿಟ್ಟೆ. ಆನಂತರ ಮನೆಯೊಳಗಡೆನೆ ಅಡಿಗೆ ಮಾಡೋದು ಮತ್ತೆ ಕೈ ತೋಟ ಮಾಡ್ಕೊಳ್ಳೋದು, ಅಪ್ಪ ಅಮ್ಮಂಗೆ ಸಹಾಯ ಮಾಡೋದು ಎಲ್ಲ ಮಾಡ್ತಾ ಇದ್ರಿ ಅಲ್ವಾ? ಮದುವೆ ಆಗಿ ನೀವು ಬಂದ ನಂತರದಲ್ಲಿ ನಿಮ್ಮ ಗಂಡನ ಮನೆ ಊರೆಲ್ಲ ಹೇಗಿತ್ತು ಅವಾಗ, ಆ ಪ್ರದೇಶ ಎಲ್ಲ ಹೇಗಿತ್ತು? ಇವೆಲ್ಲ ಬಹಳ ಈಗ ನಂಗೆ ಇಂಪ್ರೂವ್ ಇರ್ಲಿಲ್ಲ, ಎಲ್ಲ ಸ್ವಲ್ಪ ಕಾಡೆ ಇಲ್ಲಿ ತನ್ಕೊಳ್ಳು ಕಾಡೆ ಇತ್ತು, ತುಂಬಾ ಕಾಡಿತ್ತು ಅವಾಗ. ಕಾಡು ಪ್ರಾಣಿಗಳೆಲ್ಲ ಇದ್ವು ಅವಾಗ? ಇದ್ವು, ಸ್ವಲ್ಪ ಸ್ವಲ್ಪ ಇದ್ವು. ಅವಾಗ ನಿಮ್ಮೂ ಸಹ ಮಲೆನಾಡವರೇ ಆದ್ರಿಂದ ನಿಮ್ಗೆ ಏನಂತ ಒಂದು ಈ ಪ್ರದೇಶ? ಸರಿ, ಈಗ ನೀವು ಬಂದಂತಹ ಸಂದರ್ಭಗಳಲ್ಲಿ ನಿಮ್ಮ ಗಂಡನ ಮನೆಯಲ್ಲಿ ಕೃಷಿ ಚಟುವಟಿಕೆಗಳೆಲ್ಲ ಏನ್ ಮಾಡ್ತಾ ಇದ್ರು ನಿಮ್ಮ ಮನೆಯೊಳಗೆ? ತೋಟ ನಡ್ತಾ ಇದ್ರು, ನಾವು ಬಂದ್ಮೇಲೆ ಸ್ವಲ್ಪ ಕೃಷಿ ಎಲ್ಲ ಮಾಡ್ತಿತ್ತು. ತೋಟ ಇತ್ತು ಅವಾಗ? ಸ್ವಲ್ಪ ಇತ್ತು, ಇವಾಗ ಅದನ್ನೇ ಮುಂದುವರ್ಸಿದ್ದೇವೆ. ಈಗ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು? ಜಾಸ್ತಿ ಮಾಡಿ. ಸರಿ, ಅವತ್ತಿನ ಮಳೆಗಾಲ ಇವತ್ತಿನ ಮಳೆಗಾಲ ಎಲ್ಲ ಹೇಗ ಅನ್ಸುತ್ತೆ ನಿಮ್ಗೆ? ಈಗ ಅರ್ಥ ಅರ್ಥ ಸಂಬಂಧವೇ ಇಲ್ಲ, ಹಾಗಾಗೋಗಿದೆ. ಅವಾಗ ಮುಂಗಾರು ಮಳೆ, ಮೊದ್ಲೇ ಬುಗಾದಿಂದೊಳಗೆ ಒಂದ್ ಮಳೆ ಬರೋದು, ಕ್ರಮೇಣ ಆಗ ಈಗ ಹೊಯ್ಯೋದು. ಇವಾಗ ಏನಿಲ್ಲೇ ಇಲ್ಲ, ಮಳೆನೇ ಇಲ್ಲ, ಈ ಹಿಂಗಾರನ್ನೆಲ್ಲ ಒಣಗ್ತಾ ಇದೆ. ಫಸಲು ಕಡಿಮೆ ಆಗಿ ಆಗತ್ತಲ್ಲ ಹಿಂಗಾರ ಒಣಗಿದ್ಮೇಲೆ, ಅವಾಗ ಭಾರಿ ಹೆಚ್ಚು ಕಡಿಮೆ ಇದೆ. ಆರು ತಿಂಗಳು ಬಿಸಿಲನ್ನೇ ಕಾಣ್ತಿರ್ಲಿಲ್ಲ ನಾವು ಕೆಲವು ದಿವಸ. ಇವಾಗ ಏನಿಲ್ಲ, ಒಂದ್ ಮಳೆ ಬಂದ್ರೆ ರಕ್ಷಣೆ ಬಿಸಿಲು ಬರ್ತದೆ. ತುಂಬಾ ವ್ಯತ್ಯಾಸ, ಎಲ್ಲದರಲ್ಲೂ ವ್ಯತ್ಯಾಸ ಇದೆ. ಅವಾಗ ನೀರನ್ನು ತಪ್ಪಿಸೋದೇ ಒಂದ್ ಸಮಸ್ಯೆ ಆಗ್ತಿತ್ತು. ಮಳೆಗಾಲ ಬಂದ ತಕ್ಷಣ ನೀರ್ ನೋಡಕ್ ಹೋಗೋದು, ಬೇಸಿಗೆ ಬಂದ ತಕ್ಷಣ ಬೆಂಕಿ ಹೆದರಿಕೆ, ಎಲ್ಲಿ ನೋಡಿರು ಬೆಂಕಿ ಹೊತ್ತದ ಆರ್ಸಕ್ ಹೋಗ್ಬೇಕಾಗಿತ್ತು. ಇವಾಗ ಅದೆಲ್ಲ ಇಲ್ಲ. ಈಗ ಇದ್ರ ನಡುವೆ ತಾವು ರುಚಿ ರುಚಿಯಾಗಿ ಅಡಿಗೆ ಮಾಡುವಂತದ್ದು ಮತ್ತೆ ಕಸೂದಿ ಹಾಕುವಂತದ್ದು ಮತ್ತೆ ರಂಗೋಲಿ ಹಾಕುವಂತ ಹವ್ಯಾಸಗಳನ್ನೆಲ್ಲ ಅಭ್ಯಾಸ ಮಾಡ್ಕೊಂಡಿದ್ದೀರಿ ಅಂತ ಕೇಳಿದೆ. ನಾನೆಲ್ಲ ನೋಡೇ ಕಲ್ತಿದ್ದೇನೆ, ಹೇಳಿಸ್ಕೊಂಡು ಯಾವ್ದನ್ನು ಕಲ್ತಿಲ್ಲ. ಯಾರ ಮನೆ ಬಾಗ್ಲ ರಂಗೋಲಿ ಹಾಕಿರೋ ಒಂದು ಮಾರನೇ ದಿವಸ ಬಂದು ಹಾಕೋದು, ಮನೆಗೆ ಬಂದು ಕಲಿಯೋದು. ಕಸೂತಿನ ಅಷ್ಟೆ, ಯಾರ ಮನೆಗೆ ಹೋದ್ರು ಮಾಡ್ತಾ ಇದ್ರು ಅದನ್ನ ನೋಡಿ ಮನೆಗೆ ಬಂದು ಮಾಡೋದು. ಈ ತರ ಹವ್ಯಾಸನೆಲ್ಲ ಭಾರಿ ಇತ್ತು ನಂಗೆ. ಎಲ್ಲಿ ಹೋದ್ರು ಒಂದ್ಸಲ ನೋಡಿರೋ ನಮ್ಮ ಮನೆಗೆ ಬಂದು ಮಾಡ್ತೀನಿ. ಏನೇನು ಕಸೂತಿ ಹಾಕ್ತೀರಿ? ಕ್ರೋಶ ಹಾಕ್ತೇನೆ, ಬಟ್ಟೆ ಮೇಲೆ ಎಲ್ಲ ಡಿಸೈನ್ಗಳನ್ನೆಲ್ಲ ಹಾಕ್ತೇನೆ. ದಾರದ ಹೊಲಿಗೆಗಳು? ಹಾ, ದಾರದ ಹೊಲಿಗೆ ಮತ್ತು ಮಣಿದು ಅದನ್ನೆಲ್ಲ ಮಾಡ್ತೇನೆ. ಆರತಿ ಕಟ್ ಮಾಡಿದ್ದೇನೆ ತುಂಬಾ. ಹೀಗೆ ಕೈಗಾರಿಕೆಗಳನ್ನೆಲ್ಲ, ಸ್ವೆಟರ್ ಹಾಕೋದು ಮತ್ತೆ ಮಕ್ಕಳಿಗೆ ಗುಲಾಬಿ ಮಾಡೋದು, ಸ್ವೆಟರ್ ಕಡ್ಡಿ ಅದನ್ನು ಮಾಡಿದ್ದೀನಿ. ಅದರಲ್ಲೂ ಹಾಕ್ತೇನೆ. ಇದನ್ನೆಲ್ಲ ಹೇಗೆ ಕಲ್ತ್ರಿ, ಎಲ್ಲಿ ಕಲ್ತ್ರಿ? ನಾನೆಲ್ಲ ಇನ್ನೊಬ್ರು ಮಾಡೋದ್ ನೋಡೇ ಕಲ್ತಿದ್ದೀನಿ, ಹೇಳಿಸ್ಕೊಳಕ್ಕೆಲ್ಲೂ ಹೋಗಿಲ್ಲ. ನಮ್ಮೂರ ತವ್ರ ಮನೆ ದಿಕ್ಕು ಆ ಕಡೆ ಬೆಂಗಳೂರಿನಿಂದ ಎಲ್ಲ ಬಂದಿರೋರು ಇರೋರು, ಅವರೆಲ್ಲ ಮಾಡೋರು, ಕೆಲವು ನೋಡೇ ನಾನು ಕಲ್ತಿದ್ದೀನಿ. ಈಗ ಬಣ್ಣದ ದಾರದಿಂದ ಹಾಕುವಂತ ಕಸೂತಿ ಇದೆಯಲ್ಲ, ಅದು ವಿಶಿಷ್ಟವಾಗಿರುತ್ತೆ. ಅದಕ್ಕೆ ಬಣ್ಣದ ದಾರ ಬೇಕು, ಅದಕ್ಕೆ ಬೇರೆ ಅದೇ ಬಟ್ಟೆ ಬೇಕು, ಬೇರೆ ಬೇರೆದೇ ಬೇಕು. ಅದರಲ್ಲಿ ಏನ್ ಹಾಕಿದ್ರಿ? ತೋರಣ ಮತ್ತೆ ಪರದೆ, ಕರ್ಟನ್ಗಳು ಈ ತರದೆಲ್ಲ? ಹಸೆಮಣೆ ಚೌಕ ಹಾಕಿದ್ದೇನೆ, ಒಂದ್ ದೊಡ್ಡ ಗಣಪತಿ ಹಾಕಿದ್ದೇನೆ ಬಾಗಿಲು ಪರದೆಗೆ. ಹೀಗೆ ಈ ಮದುವೆ ಮುಂಜಿಲೆಲ್ಲ ಟೇಬಲ್ಗೆ ಹಾಕೋದು, ಹೊರಗಕ್ಕೆ ಹಾಕೋದು, ಅದನ್ನೆಲ್ಲ ಹಾಕಿದ್ದೀನಿ. ದಿಂಬಕವರು ಸುಮಾರು ಎಷ್ಟು ಸಮಯ ಹಿಡಿತಿತ್ತು ಅದು ಒಂದ್ ಆತರದ ಒಂದ್ ಮಾಡಕ್ಕೆ? ಒಂದು ಗಣಪತಿ ಹಾಕ್ಲಿಕ್ಕೆ ಆರು ತಿಂಗಳು ಹಿಡ್ತಿತ್ತು ನಂಗೆ, ಹಾಗೆ ಹೊಲಿಗೆಯಲ್ಲಿ. ಅದನ್ನ ಹೇಗೆ ನೀವು ಗಣಪತಿಯನ್ನ ಹಾಕಿದ್ರು? ಮೊದಲು ಚಿತ್ರ ಬರ್ಕೊಂಡಿದ್ರು ಅಥವಾ ಒಂದೇ ಕಲ್ಪನೆ ಮಾಡ್ಕೊಂಡು ಮಾಡ್ತಾ ಹೋದ್ರ? ಇಲ್ಲ, ಒಬ್ರು ಹಾಕಿದ್ರು. ಅದನ್ನ ನೋಡ್ಕೊಂಡ್ ನಾನು ಮನೇಲಿ ಪೇಪರ್ ಮೇಲೆ ಇಂಟು ಮಾರ್ಕ್ ಹಾಕಿ ಬರ್ಕೊಂಬಂದಿದ್ದೆ ನೋಡ್ಕೊಂಡು. ಒಂದ್ ದಿವಸ ಅವ್ರ ಮನೇಲಿ ಇದ್ದು ಅದನ್ನ ಮನೆಗೆ ಬಂದು ಬಣ್ಣ ಯಾವ್ಯಾವ್ದಕ್ಕೆ ಯಾವ್ದನ್ನ ತುಂಬಬೇಕು ಹೇಳಿ ಪಕ್ಕದಲ್ಲಿ ಬರ್ಕೊಂಡಿದ್ದೆ. ಆ ತರದ ದಾರನೇ ತಂದ್ಕೋಬೇಕಲ್ಲ ಅಂತ. ಅವಾಗ ಆರೇಳೆ ದಾರ ಸಿಕ್ಕೋದು, ಈಗದ್ ಕಡಿಮೆ ಆಗಿದೆ. ಅದರಲ್ಲಿ ನಾನು ಮನೆಗೆ ಬಂದ್ ಮಾಡಿದ್ದೆ, ಪೇಪರ್ ನಲ್ಲಿ ಬರ್ಕೊಂಬಂದು ಮನೆ. ಈ ತರದ ಚಿತ್ತಾರಗಳನ್ನ ಹಾಕ್ಬೇಕಾದ್ರೆ ಮೊದಲು ಪೇಪರ್ ನಲ್ಲಿ ಬರ್ಕೊಳ್ತಿದ್ರ? ಕೆಲವು ಮಾತ್ರ, ಅದ್ ಗಣಪತಿ ಒಂದ್ ಬರ್ಕೊಂಡಿದ್ದೀನಿ, ಬಾಕಿದೆಲ್ಲ ನಾನು ಹೆಚ್ಚಾಗಿ ನೋಡೇ ಹಾಕ್ಬಿಟ್ಟಿದ್ದೀನಿ. ಹಾಗೆ ಒಂದು ಕಲ್ಪನೆ ಮಾಡ್ಕೊಂಡು. ಇನ್ನು ಮಣಿದು ಏನು ತೋರಣ ಎಲ್ಲ ಮಾಡ್ತಾ ಇದ್ರ? ಅದು ದಾರ ಮತ್ತೆ ಕೆಲವು ಪ್ಲಾಸ್ಟಿಕ್ ವೈರ್ ಅನ್ನು ಬಳಸ್ತಾ ಇದ್ರು? ಇಲ್ಲ, ದಾರದಲ್ಲೇ ಹೊಲಿಗೆ ಹಾಕಿದ್ದೇನೆ ನಾನು. ಹೂವಿನ ಚಿತ್ರಕ್ಕೆ ಎಷ್ಟು ಕಲರ್ ಮಣಿ ಬೇಕೋ ಎಷ್ಟೆಷ್ಟು ಬೇಕೋ ಅದನ್ನೆಲ್ಲ ಲೆಕ್ಕ ಮಾಡಿ ಬರೆದಿಟ್ಕೊಂಡು ಮನೆಗೆ ಬಂದು ಹಾಕ್ತಿದ್ದೆ ಕಲರ್ ಮಣಿ ತಂದ್ಕೊಂಡು. ಈ ಹೊರಗಡೆ ಎಲ್ಲ ಒಂದ್ ತರದ ಕಲರು, ಹೂವಿಗೆ ಮಾತ್ರ ಒಂದ್ ತರದ ಕಲರು ಈ ತರ. ಇನ್ನು ಇದ್ರ ಜೊತೆಗೆ ಬೇರೆ ಬೇರೆ ಮಲೆನಾಡಿನ ಅಡಿಗೆಗಳು, ಅದರ ಬಗ್ಗೆ ಏನಾರು ತಮಗೆ ಮಾಹಿತಿ ಇದೆಯಾ? ಮಲಗೋ ಮಾವಿನಕಾಯಿ ಅದು ಗಿಡದಿಂದ ನೆಟ್ಟು ನಾವೊಂದ್ ಎರಡ್ ಮೂರು ವರ್ಷಕ್ಕೆ ಫಸಲು ತಗೋಬೋದು. ಮಾವಿನಕಾಯಿ ಬಂದ್ಬಿಡುತ್ತೆ, ಅದಕ್ಕೇನು ಹೆಚ್ಚು ಅಗಾತಿ ಏನ್ ಮಾಡೋದು ಬೇಡ ಅದಕ್ಕೆ ಮಲಗೋವಿಗೆ. ಅದರಲ್ಲಿ ಉಪ್ಪಿನಕಾಯಿ ಮಾಡ್ಬೋದು, ಕಡ್ಗಾಯಿ ಮಾಡ್ಬೋದು. ಉಪ್ಪಿನಕಾಯಿ ಅಂದ್ರೆ ಬಹಳ ದಿವಸ ಇರೋದಲ್ಲ, ಸ್ವಲ್ಪ ದಿವಸ. ಮಲಗೋ ಕಾಯಿ ಬೇರೆ ಕಾಯಿ ಆದ್ರೆ ವರ್ಷಗಟ್ಟಲೆ ಇರ್ತದೆ ಮಾವಿನ ಮಿಡಿಗೆ ಬರೋದಾದ್ರೆ. ಇದರಲ್ಲಿ ಚಟ್ನೆ ಮಾಡ್ಬೋದು, ಪಲ್ಯ ಮಾಡ್ಬೋದು, ಆಮೇಲೆ ಮೇಲಗ್ರ ಮಾಡ್ಬೋದು, ತಂಬಳಿ ಮಾಡ್ಬೋದು, ಆಮೇಲೆ ಸಾಸಿವೆ ಮಾಡ್ಬೋದು. ಹಸಿದನ್ನ ಕೆತ್ತಿಬಿಟ್ಟು ಬೇಯಿಸಿ ಉಪ್ಪು ಬೆಲ್ಲ ಹಾಕಿ ಅದನ್ನ ಮಾಡ್ಬೋದು. ಆಮೇಲೆ ಸಿಹಿ ಉಪ್ಪಿನಕಾಯಿ ಅಂತ ಒಂದು ಮಾಡ್ತಾರೆ, ಅದರಲ್ಲಿ ಮಲಗೋಕಾಯಲ್ಲಿ ಬಹಳ ಚೆನ್ನಾಗಿರೋದು ಮೊಸರನ್ನಕ್ಕೆ, ಅದನ್ನ ಮಾಡ್ಬೋದು. ಮತ್ತೆ ಅದು ಉಪಯೋಗನೂ ಹಾಗೆ, ಎಲೆ ಎಲ್ಲ ತೋರಣ ಮತ್ತೆ ಕಾರ್ಯಕಟ್ಟಲೆ ಆದ್ರೆ ಶುಭ ಕಾರ್ಯಕ್ಕೆಲ್ಲದಕ್ಕೂ ಮಾವಿನೆಲೆ ಬೇಕೇ ಬೇಕು, ಅದಕ್ಕೆ ಉಪಯೋಗಿಸ್ಬೋದು. ಮತ್ತೆ ಅದು ಒಣಗಿರೆ ಇಷ್ಟುದ್ದ ತುಂಡ್ ಬೇರಿಕೆ ಬೆಂಕಿ ಕಡ್ಡಿಗೂ ಹೋಗುತ್ತೆ, ತುಂಬಾ ಕೆಲ್ಸಕ್ಕೆ ಬರುತ್ತೆ. ಎಲೆ ಮರ ಮತ್ತೆ ಕಾಯಿ ಮತ್ತೆ ಆ ಹೂ ಬಿಟ್ಟವಾಗ ಆ ಹೂವನ್ನೇ ತೆನೆನ್ ಕಿತ್ಕೊಂಬಂದು ಹುರಿದು ಚಟ್ನ ಮಾಡ್ಬೋದು, ಬಹಳ ಚೆನ್ನಾಗಾಗುತ್ತೆ. ಈಗ ಮಾವಿನ ಕಾಯ್ದು ಕೆಲವು ಸಾರ್ ಮಾಡ್ತಾರೆ, ಬಹಳ ರುಚಿಯಾಗಿರುತ್ತೆ, ಅದು ಹೇಗೆ ಮಾಡೋದು ಮೇಲಾಗ್ರಹ ಹೇಳಿ ಹೇಳ್ತೇವೆ ನಾವು. ಹೇಗೆ ಮಾಡೋದು? ಮಾವಿನಕಾಯಿ ತೆಳ್ಳಗೆ ಸಿಪ್ಪೆ ತೆಕ್ಕಬೇಕು, ದಪ್ಪ ಅಲ್ಲ, ಚೂರು ಚೂರ್ ಚೂರು ಬಿಟ್ಟರು ಅಡ್ಡಿ ಇಲ್ಲ, ತೆಗೆದು ಸ್ವಲ್ಪ ದಪ್ಪ ದಪ್ಪ ಹೋಳು ಹೆಚ್ಚಿ ಒಲೆ ಮೇಲೆ ಬೇಯಕ್ಕಿಟ್ಬಿಟ್ಟು ಅದಕ್ಕೆ ಕಾಯಿ ಕಾರದ ಪುಡಿ, ನಾವು ಈ ರಸದ ಪುಡಿ ಮಾಡಿರ್ತೇವಲ್ಲ ಕಡಲೆ ಬೆಳೆ ಉದ್ದಿನ ಬೆಳೆ ಸ್ವಲ್ಪ ಒಂದ ಚಮಚ ಹಾಕಿ ಒಂಚೂರು ಕಾಯಿ ಹಾಕಿ ತಿರುವಿ ಅದಕ್ಕೆ ಹೊಯ್ದು ಸ್ವಲ್ಪ ಬೆಲ್ಲ ಒಂಚೂರು ಶಿಶಿಯಾಗಿ ಹಂಗೆ ಹಾಕ್ಬೇಕು, ಹಾಕಿ ಅದನ್ನ ಕುದಿಸಿ ಒಗ್ಗರಣೆ ಕೊಟ್ಟು ಇಳಿಸಿದ್ರೆ ಊಟಕ್ಕೆ ಚೆನ್ನಾಗಾಗತ್ತೆ, ಎರಡು ದಿವಸನೂ ಇರುತ್ತೆ, ಇಟ್ಕೋಬಹುದು, ಏನು ಹಾಳಾಗಲ್ಲ. ಹಾಳಾಗಲ್ಲ. ಇನ್ನು ಇದ್ರ ಜೊತೆಗೆ ನೀವು ಅಲಂಕಾರಿಕ ರಂಗೋಲಿಗಳನ್ನೆಲ್ಲ ಹಾಕ್ತಾ ಇದ್ರಲ್ಲ, ರಂಗೋಲಿ ಹಾಕೋದೇ ಒಂದು ಕಲೆ. ಈಗ ರಂಗೋಲಿಗಳಲ್ಲೂ ಬೇರೆ ಬೇರೆ ತರದ ರಂಗೋಲಿ ಇದೆ, ಚುಕ್ಕಿ ರಂಗೋಲಿ ಇದೆ, ಗೆರೆ ರಂಗೋಲಿ ಇದೆ, ಚುಕ್ಕೆ ರಂಗೋಲಿ, ಗೀಟಿನ ರಂಗೋಲಿ, ಎಳೆ ರಂಗೋಲಿ, ಅವನ್ನೆಲ್ಲ ಹಾಕ್ತೆ, ದಪ್ಪ ಎಳೆ. ಏನಾದ್ರು ವಿಶೇಷತೆ? ಅದು ಸ್ವಲ್ಪ ರಂಗೋಲಿ ಹಿಂಗೋಲಿ ಜಾಸ್ತಿ ಬೇಕಾಗತ್ತೆ, ಕಲ್ತಿದ್ದೆ. ಒಳ್ಳೇದು ವಿಶಾಲಕ್ಷಮ್ಮ ಅವರೇ, ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಇದುವರೆಗೂ ಮಲೆನಾಡ ಅಡಿಗೆಗಳು ಈ ಕುರಿತು ಕತ್ತಿನಕೆರೆ ಸೊರಬಾದ ಕೆಪಿ ಪ್ರಜ್ಞಾ ಮತ್ತು ವಿಶಾಲಕ್ಷಮ್ಮ ಅವರೊಡನೆ ಸಂದರ್ಶನ ಕೇಳಿದಿರಿ. ಈಗ ಒಂದು ಪರಿಸರ ಗೀತೆ. ಕಾಡು ಸುಡಲಿಲ್ಲ, ಬೇಸಿಗೆ ಬೇಗೆ ಬಂದಿಲ್ಲ, ಕಾಡಿಚ್ಚಲು ಕಾಡು ಸುಡಲಿಲ್ಲ, ಮನುಜನ ಸ್ವಾರ್ಥದ ಕಣ್ಣಿಗೆ ಮರಗಳು ಉರುಳಿದವಲ್ಲ, ಮನುಜನ ಸ್ವಾರ್ಥದ ಕಣ್ಣಿಗೆ ಮರಗಳು ಉರುಳಿದವಲ್ಲ, ಬೋಳುಗುಡ್ಡದಲ್ಲಿ ಕಾವಿ ಒಂದು ಇದ ನಲುಬಿದೆಯಲ್ಲ, ಇದ ನಲುಬಿದೆಯಲ್ಲ, ಬೇಸಿಗೆ ಬೇಗೆ ಬಂದಿಲ್ಲ, ಕಾಡಿಚ್ಚಲು ಕಾಡು ಸುಡಲಿಲ್ಲ. ಶವದಂತೆ ಗಿಡ ಮರ ಇಲ್ಲದ ಜಗವೆಲ್ಲ ಚುಕ್ಕೆಗಳಿಲ್ಲದ ಬಾನಂತೆ, ಹಸಿರು ಇಲ್ಲದ ಧರೆಯೆಲ್ಲ ಉಸಿರೇ ಇಲ್ಲದ ಶವದಂತೆ, ಗಾಳಿ ಮಳೆ ನೀರಿಲ್ಲದ ಜಗದಲ್ಲಿ ಬಾಳುವುದೇ ಗಣ್ಣ, ಗಾಳಿ ಮಳೆ ನೀರಿಲ್ಲದ ಜಗದಲ್ಲಿ ಬಾಳುವುದೇ ಗಣ್ಣ, ಮೋಡವ ತಡೆಯುವ ಬೇಗೆ ಬಂದಿಲ್ಲ, ಕಾಡಿಚ್ಚಲು ಕಾಡು ಸುಡಲಿಲ್ಲ. ಮನೆಯಂತೆ ಕಾಡು ಇಲ್ಲದ ನಾಡೆಲ್ಲ ದೇವರೇ ಇಲ್ಲದ ಗುಡಿಯಂತೆ,